ಸತ್ಯಭಾಮಿ ಮಂದಿರಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಯಾಕ? ಯಾಕಂದ್ರೆ ಸತ್ಯ ಭಾಮಿ ಅಂದ್ರೆ ಸಾಮಾನ್ಯರಲ್ಲ. ಏನತ್ತು? ಮಾ ಹಠ ಮಾರಿದ್ದಾಳ ಇದ್ದಾಳ, ಅದರ ಸ್ಥಳವಾಗಿ ಅವಳು ಮಂದಿರಕ್ಕೆ ಹೋಗ್ಬೇಡ ಅಂತ ಹೇಳ್ತಾನ. ನೋಡಪ್ಪ ಕೃಷ್ಣ, ಸತ್ಯ ಮಾವನ ಮಂದಿರಕ್ಕ ಹೋಗೋದೆಲ್ಲ ಹೋಗ್ತಾನ, ಹೇಳೋದೆಲ್ಲ ಹೇಳ್ತಾನ. ಯಾವ್ದಂದ್ರೆ ಬಿಡವರೆಲ್ಲ ಒಂದು ಮಾತು ಹೇಳಬಾರ್ದು. ಏನದು? ಯಾವ್ದು ಹೇಳಬಾರ್ದು? ಯಾವ್ದು ಹೇಳಬಾರ್ದು? ನೀವು ಸ್ವರ್ಗ ಲೋಕಕ್ಕೆ ಹೋದದ್ದು, ಹೋದದ್ದು ಬರುವ ಕಾಲಕ್ಕೆ ಒಂದೇ ಒಂದು ಪಾರಿಜ ಪುಷ್ಪವನ್ನು ತಂದದ್ದು. ತಂದದ್ದು ತಂದು ಈಗ ನನ್ನ ಕೈ ಕೊಟ್ಟರಲ್ಲ. ನಾನು ಪ್ರೀತಿಯಿಂದ ಆ ರುಕ್ಮಿಣಿ ಮನೆಯಲ್ಲಿ ಮಡಿಸಿದ್ದು. ಮಡಿಸಿದ್ದು ಈ ಮಾತನ್ನು ಒಯ್ದು ಸತ್ಯಭಾಮಿ ತಿಳಿಸಬಾರ್ದು. ನೋಡಪ್ಪ ಕೃಷ್ಣ, ಹೋಗೋದೆಲ್ಲ ಹೋಗ್ತಾನೆ, ಹೇಳೋದೆಲ್ಲ ಹೇಳ್ತಾನ. ನಾಯಿನ ಹೋಗಿ ಬರ್ತಾ ಇದ್ದೀನಿ ನೋಡು. ಹಾಗಾದ್ರೆ ನಮ್ಮ ಧರ್ಮ ನಿಮ್ಮ ಕರ್ಮ ನಿಮ್ಮನ್ನ ಕುಡಿದು ಹೋಗಿ ಬರ್ರಿ. ಹೋಗಿ ಬರ್ತಾ ಇದ್ದೀನಿ. ಏನು ದ್ವಾರದಲ್ಲಿ ಇದೇವ್ರಿ? ಸತ್ಯಭಾಮನ ದೂತಿ ವಸ್ತಿನೇ ಇದ್ದೇನು? ಹೌದ್ರಿ. ಅಲ್ಲ, ಸತ್ಯಭಾಮ ಮಂದಿರ ಇದ್ದಾಳೇನು? ಅಪ್ಪ, ಇವತ್ತಿನ ದಿವಸ ಮಂದಿರದಲ್ಲಿ ಇದ್ದಾರೆ. ಹಾಗಾದ್ರೆ ನಾರದ ಗುರುಗಳ ಮಂದಿರ ತಿಳಿಸು. ತಿಳಿಸ್ರಿ ಅಮ್ಮ. ಸತ್ಯಭಾಮ ಯಾಕಮ್ಮ? ತಮ್ಮ ಗುರುಗಳಿಂದ ನಾರದ ಸ್ವಾಮಿಗಳು ಬಂದಾರೆ. ಸಂತೋಷ ಬಂದೆ ಹೊಂದಿಸುತ್ತೇನೆ. ಕಲ್ಯಾಣ ಇಲ್ಲಮ್ಮ, ಮೇಲೆ ಕೇಳು. ಗುರುಗಳೇ, ನೀವು ಬಂದ ಅಕ್ಷಣಕ್ಕೆ ನನಗೆ ಎಷ್ಟು ಆನಂದ ಆತು ನೋಡ್ರಿ. ಎಷ್ಟು ಆನಂದ ಇದೆ. ಬಾಡವರ ಮನೆಗೆ ಭಾಗ್ಯ ದೇವತೆಯು ತಾನಾಗೆ ಸಾಗಿ ಬಂದಂತೆ ಗುರುಗಳೇ, ಅದರಂತೆ ನೀವೆನ್ನ ಮನೆಗೆ ಬಂದೀರಿ ಗುರುರಾಯ. ನೀವು ಮನೆಗೆ ಬಂದಿರೆ ಗುರುಗಳೇ, ಗುರುಗಳೇ, ಒಬ್ಬ ಬಡವರ ಮನೆಗೆ ಬಾಕಿ ದೇವತೆಯು ತಾನಾಗಿ ಸಾಗಿ ಬಂದ್ರೆ ಅವ್ರಿಗೆ ಎಷ್ಟು ಆನಂದ ಆಗ್ತದೆ. ಅದಕ್ಕಿಂತಲೂ ಆನಂದ ಆತ್ ನೋಡ್ರಿ. ನೋಡಮ್ಮ, ನಿನಗೆಲ್ಲ ಆನಂದ ಆಗ್ಯದ, ನನಗೆ ಹೊಟ್ಟೆಲಿ ಎತ್ತೆತ್ತ ಹಾಕ್ಲಾಕದ. ಗುರುಗಳೇ, ಅಲ್ರಿ, ನಿಮ್ ಹೊಟ್ಟೆಯಲ್ಲಿ ಏನ್ ಎತ್ತೆತ್ತ ಹಾಕ್ತದ? ಏನ್ ಆಗ್ತದ ನೋಡಮ್ಮ. ಸತ್ಯವಮ್ಮ ಸ್ವರ್ಗ ಲೋಕಲಿದೆ ಬರುವಾಗ ಹಾಗೆ ಬಂದ್ರೆ ಕೆಲ ಏನ್ ತಂದಿದ್ರಿ? ಪಾರ್ದ ಪುಷ್ಪಗಳ ತಂದಿದ್ರಿ. ಹೌದ್ರಿ, ಅದೇ ಲೇಕ್ ಪರಮಾತ್ಮರು ಭೇಟಿ ಆದ್ರು. ಹೌದ್ರಿ, ಇಷ್ಟ ಮಾತದ ಅಲ್ರಿ? ಇದೇವ್ ದೊಡ್ಡ ಮಾತ್ ಬಿಡ್ರಿ. ಏನು ರುಕ್ಮಿಣಿ ಅಂದ್ರೆ? ಯಾರು? ಯಾರು? ನನ್ನ ಅಕ್ಕ. ನಾನು ಅವ್ರ ತಂಗಿ. ಅವಳು ತಂಗಿ. ಅಕ್ಕಿಷ್ಟು ಹೊಟ್ಟದ, ತಂಗಿಷ್ಟು ಹೊಟ್ಟದ. ನೋಡಮ್ಮ ಸತ್ಯವಮ್ಮ, ಆ ಹೂವಿನಲ್ಲಿ ಅಂತ ಮಾತದ. ಹೂವಿನಲ್ಲಿ ಮಾತು? ಹೌದು, ಹೂವಿನಲ್ಲಿ ಇರ್ತದ ಪರಮಾತ್ಮ, ಅಲ್ಲೇ ಇರ್ಬೇಕಾಗ್ತದ. ಹೌದ್ರಿ, ಅಂತ ಮಾತು ಬಿದ್ರೆ ನನ್ನ ನೆನಪು ನಿಮ್ಗೆ ಆಗ್ಲಿಲ್ಲ. ಏನು ನೆನಪಾಗಿತ್ತಮ್ಮ? ಪರಮಾತ್ಮರು ನೆನಪ, ಸತ್ಯವಮ್ಮ ನೆನಪ ತೆಗಿಬಿಡತ್ ಹೇಳಿದ್ರು. ಹೌದ್ರಿ, ಇದೇ ನೆನಪು ತೆಗೆದ್ರ ಇನ್ನೇಮ್ ನೆನಪ್ತಾರ, ಎದಿ ಧಗ ಧಗ ಅಂತ ನೋಡು. ದೂತೆ ಅಲ್ಲ ಕೇಳಿದೀನಿ. ಏನಮ್ಮ? ಅಲ್ಲ, ಪರಮಾತ್ಮರು ನನ್ನ ನೆನಪು ತೆಗೆದುಕೊಳ್ಳಿ ಏನಂದ್ರು? ಅದಾದ್ ಬಿಡ್ರಿ, ಈಗೇನಂತೀರಿ ಈಗ? ಅಲ್ಲ, ಇನ್ನು ಮೇಲೆ ಏನು ಉಪಾಯ ಮಾಡ್ಬೇಕು? ಈಗ ಏನು ಹೂ ತಗೊಂಡಿರ್ತೇನು? ಹೂ ತಗೊಂಡ್ ಬರುವಾಗ ನನಗೆ ಒತ್ತರು ಕೊಟ್ಟು ಹೇಳು.

ಆಕಾಶವಾಣಿ ಧಾರವಾಡ. ಅಕ್ಕ ತಂಗಿ ತಾಯಿಗಳ ಚಿತ್ತ ಗೊಟ್ಟ ಕೇಳರೆವ್ವ. ಹಿರಿಯ ಜನಪದ ಕಲಾವಿದರ ಅನುಭವದ ಮಾತುಗಳು, ಅವರ ಸಂಗೀತ ಒಳಗೊಂಡ ವಿಶಿಷ್ಟ ಕಾರ್ಯಕ್ರಮ ಜನಪದ ಸಂಪದ ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ.